ನಾಟಕಿ ಮಾಡೋದು ಉತ್ತಮ ಅಂತೀವಿ. ಅಂದ್ರೆ ವಾರ್ಷಿಕ ಬೆಳೆ, ವಾರ್ಷಿಕ ಬೆಳೆ, ವಾರ್ಷಿಕ ಬೆಳೆ ಅಂದ್ರೆ 8 ತಿಂಗಳಿಂದ, ಕೆಲವು ತಳಿಗಳು 9-9.5 ತಿಂಗಳ ತನ ಇರ್ತಾವ, ಕೆಲವೊಂದು ತಳಿಗಳು 7.5-8 ತಿಂಗಳವರೆಗೆ ಕೂಡ ಅದು ಮಾಗಿ ಕಟಾವಿಗೆ ಬರುವಂತ ತಳಿಗಳಿದಾವ ಸರ್. ಹೌದಲ್ರಿ, ಅಂತಂದ್ರೆ May 15 ರೊಳಗಡೆ ನಾಟಿ ಮಾಡಿ ಮುಗಿಸೋದು, ಅದರಿಂದ ಇಳುವರಿ ಸರಿಯಾಗಿ ಪಡಿಬಹುದು ಸರ್. ಅಂದ್ರೆ ಪ್ರಾರಂಭ ಯಾವ ಮಾಡ್ಬೇಕು, ಎಷ್ಟು ದಿವಸ ಒಳಗಡೆ ನಾಟಿ ಮಾಡ್ಬೇಕಂತ? ಈಗ ನಮ್ಮಲ್ಲಿ ಮಳೆಗಳ ಮೇಲೆ ಆಧಾರಿತವಾಗಿರುತ್ತೆ, ಯಾಕಂದ್ರೆ ಭೂಮಿ ತಯಾರಿ ಮಾಡಬೇಕಿತ್ತು ಅಂತಂದ್ರೆ ಮಾಗಿಯಲ್ಲಿ ಏನು ಮಳೆಗಳು ಬರ್ತಾವ ಆ ಮಳೆಗಳನ್ನು ನೋಡಿಕೊಂಡು ಭೂಮಿ ಹದ, ಯಾಕಂದ್ರೆ ಇದು ಭೂಮಿ ಒಳಗಡೆ ಇದ್ರದ್ದು ನಮ್ಗೆ ಬೇಕಾಗಿರುವಂತಹ ಎಕನಾಮಿಕಲ್ ಪಾರ್ಟ್ ಇರೋದ್ರಿಂದ ಭೂಮಿ ಹದ ಮಾಡಿಕೊಂಡು ಬೆಳೆಯೋದು ಬಹಳ ಉತ್ತಮ ಆಗಿರುತ್ತೆ ಸರ್. ಅದ್ರ ಸಲುವಾಗಿ ನಮ್ದು ಮೊದಲ ಮಳೆಗಳು ಅಥವಾ ಈ ಬೇಸಿಗೆಯಲ್ಲಿ ಬರುವಂತಹ ಮಳೆಗಳು, ಔಕಳಿ ಮಳೆ ಏನ್ ಬರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹಂಗಾಗಿ May 15-20 ತನ ನಾಟಕಿ ಮಾಡಿದ್ರೆ ಸೂಕ್ತ. ಅಂದ್ರೆ ಪ್ರಾರಂಭ ಎಲ್ಲಿಂದ ಮಾಡ್ಬೇಕಂದ್ರೆ ಸರ್? May 1 ವೀಕ್ಲಿಂದ ಮಾಡ್ಬೇಕು, 8ನೇ ತಾರೀಕಿನ ನಂತರ. May 8 ತಾರೀಕಿನ ನಂತರ ಸ್ಟಾರ್ಟ್, ಆಮೇಲೆ May 15-20 ತಾರೀಕೊಳಗಡೆ ಇದನ್ನ ನಾಟಿ ಮಾಡಿದ್ರೆ ಸರಿಯಾಗಿರ್ತದೆ. ಅನಿವಾರ್ಯ ಕಾರಣಗಳಲ್ಲಿ ಮುಂದೂಡಿದ್ರು ಕೂಡ ಏನು ಅಂತ ಸಮಸ್ಯೆ ಆಗಲ್ಲ, ಬಟ್ ಇಳುವರಿಯಲ್ಲಿ ಸ್ವಲ್ಪ ಇಳಿಮುಖ ಆಗಂತ. ಆದಷ್ಟು ತಾವ್ ಹೇಳ್ತಾರೆ May 15 ರೊಳಗಡೆ ನಾಟಿ ಮುಗಿಸೋದು ಒಳ್ಳೆ ಸೂಕ್ತ. ಸೊ ಇದನ್ನ ಸಾಮಾನ್ಯವಾಗಿ ಏನು ನೀರಾವರಿಯಲ್ಲಿ ಬೆಳೀತಾರೋ ಅಥವಾ ಒಣ ಬೇಸಾಯದಲ್ಲೂ ಬೆಳಿಲಿಕ್ಕೆ ಸಾಧ್ಯದಂತರು? ನಮ್ಗೆ ಮಳೆ ಸರಿಯಾಗಿ ಬರ್ತಿತ್ತು ಮೊದಲು ಎಲ್ಲ, ಅವಾಗ ನಾವು ಇದನ್ನು ಮಳೆ ಆಶ್ರಯದಲ್ಲಿ ಬೆಳಿಬಹುದಿತ್ತು, ಆದ್ರೆ ಈಗ ಸಂಪೂರ್ಣ ನೀರಾವರಿ ಬೆಳೆ ಆಗಿದೆ. ಅಂದ್ರೆ ಯಾರಿಗೆ ನೀರಿನ ಅನುಕೂಲತೆ ಇದೆ ಅವರು ಅರಿಶಿಣವನ್ನು ಬೆಳಿಬಹುದು ಅಂತ ತಾವು ಹೇಳ್ತಾರೆ. ಅಂತಂದ್ರೆ ಸರ್, ಈಗ ಸೂಕ್ತವಾಗಿರುವಂತ ಮಣ್ಣು ಯಾವುದು? ಇದು ನಾ ಆಗ್ಲೇ ಹೇಳದಂಗೆ, ಇದು ನಮಗೆ ಬೇಕಾಗಿರೋಂತ ಭಾಗ, ಸಸ್ಯದ ಭಾಗ ಅಂದ್ರೆ ಕೊಂಬುಗಳು, ಗಡ್ಡೆಗಳಿರ್ತಾವ, ಅವು ಭೂಮಿ ಒಳಗಡೆ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ನೀರು ಹರಿದು ಹೋಗುವಂತ ಗುಣ ಇರ್ಬೇಕು. ಅಂದ್ರೆ ಜಿಗಿಟ್ಟಿರ್ಬಾರ್ದು, ನೀರು ಹಿಡ್ಕೊಂಡಿರ್ಬಾರ್ದು. ಉಸುಕು ಮಿಶ್ರಿತ ಮಣ್ಣು ಏನಂತೀವಲ್ಲ ಆ ಮಣ್ಣು, ಕೆಂಪು ಗೋಡು ಮಣ್ಣು, ಉಸುಕು ಮಿಶ್ರಿತ ಮಣ್ಣನ್ನ ಅಂತ ಮಣ್ಣಿನಲ್ಲಿ ಇದು ಬಹಳ ಸರಿಯಾಗಿ ಬೆಳಿಬಹುದು. ಇನ್ನು ಸ್ವಲ್ಪ ಸಾವಯವ ಅಂಶ ಭೂಮಿಯಲ್ಲಿ ಜಾಸ್ತಿ ಇರಬೇಕು. ಅದ್ರ ಜೊತೆಗೆ ಈಗ ನಾವು ಏನು ರಸಸಾರ ಅಂತೀವಿ, PH ಅಂತೀವಿ, ಅದು 4.5-7 ತನ ಇದ್ರೂ ಕೂಡ ನಡೀತದೆ. ಸ್ವಲ್ಪ ಆಮ್ಲೀಯ ಮಣ್ಣು ಈ ಬೆಳೆಗೆ ಬಹಳ ಸೂಕ್ತವಾಗಿರುವಂತಹ ಮಣ್ಣು ಅಂತ. ಅಂದ್ರೆ ನಮ್ಮ ರೈತರು ತಮ್ಮ ಮಣ್ಣನ್ನ ಪರೀಕ್ಷೆ ಮಾಡಿಕೊಂಡು ಅದನ್ನ PH ಅನ್ನ ನೋಡ್ಕೊಂಡು ಏನ್ ಆಮ್ಲೀಯ ಅದನ್ನೋ ಇಲ್ಲೋ ಅಂತ ನೋಡ್ಕೊಂಡು ಈ ಅರಿಶಿನ ಬೆಳೆಗೆ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ತಾವು ಹೇಳ್ತಾ ಇದ್ರೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು ನೀವ್ ಏನ್ ಹೇಳಿದ್ರಿ ಅಂತಂದ್ರೆ, ನಮಗೇನ್ ಬೇಕು ಕಮರ್ಷಿಯಲ್ ಆಗಿರುವಂತದ್ದು ಕೊಂಬು ಮಣ್ಣಿನೊಳಗಿರ್ತದೆ ಅಂತಂದ್ರೆ ಭೂಮಿ ತಯಾರಿಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಶೇಂಗಾ ಇದ್ದಂಗೆ, ಶೇಂಗಾನ ಭೂಮಿಯೊಳಗೆ ಬೆಳಿತಾವ. ಅದಕ್ಕೆ ಈ ಅರಿಶಿಣವನ್ನ ಬೆಳಿಬೇಕು ಅಂತಂದ್ರೆ ಎಷ್ಟು ಸಲ ನೇಗಿಲು ಹೊಡಿಬೇಕು, ಹೆಂಗ್ ಮಾಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ನೀವು ಮೊದಲು ಕೇಳಿದ ಪ್ರಶ್ನೆ ಅಂದ್ರೆ, ಹೆಚ್ಚು ಇಳುವರಿ ಪಡಿಬೇಕಿತ್ತು ಅಂತಂದ್ರೆ ಇದು ಬಹಳ ಭೂಮಿಯಿಂದ ಪೋಷಕಾಂಶಗಳು ಹೀರ್ಕೊಳ್ಳೋದ್ರಿಂದ ಹಿಂದಿನ ಒಂದು 3-4 ತಿಂಗಳು ಭೂಮಿಗೆ ಸರಿಯಾಗಿ ರೆಸ್ಟ್ ಇರ್ಬೇಕು. ಅಂದ್ರೆ ಯಾವುದೇ ಬೆಳೆ ಬೆಳೆದಿರಬಾರ್ದು, ಬಿಸಿಲು ತಿಂದಿದ್ದಿರ್ಬೇಕು. ಆಮೇಲೆ ಯಾವ ಬೆಳೆ ಬೆಳೆದಿರ್ತೀವಿ ಅದರ ಅಂದ್ರೆ ಬೇರೆಗಳಲ್ಲಿ ಉಳಿದಿದ್ದು ಅಂದ್ರೆ ಅದನ್ನ ನೇಗಿಲು ಹೊಡೆದು ತೆಗಿಲಿಕ್ಕೆ 3-4 ನೇಗಿಲುಗಳನ್ನ ಸರಿಯಾಗಿ ಹೊಡಿಬೇಕು. ಮಳೆಗೆ ಹೆಂಟಿಗಳು ಹೊಡಿತದೆ, ಆ ರೀತಿ 1-2 ಸರಿ ಗಳೆ ಹೊಡೆದು ಮಣ್ಣನ್ನು ಹದ ಮಾಡಿಕೊಂಡು ಏರುಮಡಿ ಮಾಡುವಂಥ ವ್ಯವಸ್ಥೆಗೆ ಇರುವಂಥ ಪುಡಿ ಪುಡಿ ಆಗಿರುವಂಥ ಮಣ್ಣನ್ನು ಆ ರೀತಿ ಅದು ಟಿಲ್ತ್ ಫೈನ್ ಟಿಲ್ತ್ ಏನಂತೀವಿ ಆ ರೀತಿ ಮಣ್ಣಿನ ತಯಾರಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಸಂಗಂದ್ರೆ ಈಗ ತಾವು ಹೇಳಿದ್ರೆ ರೈತರು ಸ್ಥಳೀಯವಾಗಿ ಸಿಗುವಂಥ ತಳಿಗಳನ್ನು ಹೆಚ್ಚಿಗೆ ಬೆಳೀತಾ ಇದ್ದಾರೆ, ಇನ್ನು ಸುಧಾರಿತ ತಳಿಗಳು ಅದಾವಾ ಅಂತೇಳಿ, ಅಂತಂದ್ರೆ ಯಾವ್ಯಾವ ಸುಧಾರಿತ ತಳಿಗಳು ಅದಾವಂತ್ರಿ? ಈಗ ನಮ್ಮ ಬೀದರಲ್ಲಿ ಒಬ್ಬರು ರೈತರು ಬೆಳೀತಾ ಇರೋದು ಅಂದ್ರೆ ಸರ್ ISR ಅಂತ ಇದೆ ಒಂದು ಕ್ಯಾಲಿಕಟ್ಟಲ್ಲಿ, ಕ್ಯಾಲಿಕಟ್ಟಲ್ಲಿ ಇದು ಸಾಂಬಾರು ಬೆಳೆ ಸಂಶೋಧನಾ ಕೇಂದ್ರ ಇದೆ. ಅವರು ISR ಅನ್ನ ಒಂದು ಹೆಸರಿನಿಂದನೇ ತಳಿಗಳನ್ನು ಪ್ರತಿಭಾ ಅಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ ಸರ್. ಪ್ರತಿಭಾ ಇದು ಈಗ ನಮ್ಮ ಬೀದರ್ ಗುಲ್ಬರ್ಗ ಭಾಗದಲ್ಲಿ ರೈತರು ಇದನ್ನ ಬಳಸಿ ಅಂದ್ರೆ ತೋಟಗಾರಿಕೆ ಇಲಾಖೆಯವರ ಸಹಾಯದಿಂದ ಇದನ್ನ ನೋಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಒಂದ್ಸರಿ ಟ್ರಯಲ್ ಬೇಸಿಸ್ ತಗೊಂಡಿದ್ದಾರೆ. ಅದು ಉತ್ತಮವಾಗಿ ಇಳುವರಿ ಮತ್ತು ಅಲ್ಪಾವಧಿಯ ಬೆಳೆ ಕೂಡ ಆಗಿದೆ. 8 ತಿಂಗಳ ಒಳಗಾಗಿ ಬರ್ತದೆ ಸರ್, 7.5-8 ತಿಂಗಳ ಒಳಗಾಗಿ, ಮತ್ತು ಅದರದ್ದು ಬೆಳವಣಿಗೆ ಕೂಡ ಬಹಳ ಸರಿಯಾಗಿರುವಂಥದ್ದು. ಮತ್ತೆ ಇಳುವರಿ ಎಷ್ಟು ಬರ್ತದೆ ಸರ್? ಇಳುವರಿ ಈಗೇನು ಸ್ಥಳೀಯವಾಗಿ ಇವರು ನಮ್ಮ ಜಾಸ್ತಿ ಜನ ಸೇಲಂ ಅಂತ ಬೆಳೀತಾರೆ ಅಥವಾ ಬೀದರ್ ಅಥವಾ ಚಿಂಚೋಳಿ ಲೋಕಲ್ ಅಂತ ಏನು ಬೆಳಿತೀವಲ್ಲ ಅದಕ್ಕಿಂತ ಹೆಚ್ಚು, ಅಂದರೆ ಇವರು 15-16 ಟನ್ ಒಂದು ಎಕರೆಗೆ ಕೂಡ ಇದನ್ನು ತೆಗೆದಿರುವಂಥದ್ದು ದಾಖಲೆ ಇದೆ. 15-16 ಟನ್ ಎಕರೆಗೆ ಹಸಿ ಅರಿಶಿಣ. ಅರಿಶಿಣ ಅಂದ್ರೆ ಇದು ಒಂದೇ ತಳಿಯದಂತಾರೆ ಸರ್? ಇದು ಅದೇ ಸರ್, ಇವೇನದವಲ್ಲ ಪ್ರತಿಭಾ ಅಂತ ಹೇಳಿದ್ರೆ ಪ್ರತಿಭಾ, ಆಮೇಲೆ ಪ್ರಭಾ ಅಂತ ಒಂದಿದೆ ಇದು, ಇದ್ರ ಜೊತೆಗೆ ಸುವರ್ಣ, ಸುಗುಣ, ಸುದರ್ಶನ್ ಅಂತ ಬೇರೆ ಬೇರೆ ತಳಿಗಳದ. ಆದ್ರೆ ಈ ಸದ್ಯ ಇದು ಪ್ರಚಲಿತವಾಗಿರುವಂತಹ ತಳಿ ಅಂದ್ರೆ ISR ಪ್ರತಿಭಾ ಮತ್ತು ಪ್ರಭಾ ತಳಿಗಳು ಅವೆರಡಿದಾವೆ. ಅಂತಂದ್ರೆ ಸರ್, ಈಗ ನಮ್ಮ ರೈತರಿಗೆ ಈ ತಳಿಯ ಕೊಂಬು ಬೇಕು ಅಂತಂದ್ರೆ ಏನು ವ್ಯವಸ್ಥೆ ಅದ, ಎಲ್ಲಿ ಇವ್ರು ತಗೊಳ್ಬೇಕು? ಈಗ ಬೆಳೆದಿರುವಂತ ರೈತರ ಕಡೆನೂ ಹೋಗ್ಬಹುದು, ಇಲ್ಲಾಂದ್ರೆ ಅಲ್ಲಿ ಸಾಂಬಾರು ಬೆಳೆ ಪದಾರ್ಥದ ಸಂಶೋಧನಾ ಕೇಂದ್ರಕ್ಕೆ, ಇಲ್ಲಾಂದ್ರೆ ತೋಟಗಾರಿಕೆ ಇಲಾಖೆಯವರಿಗೆ ಸಂಪರ್ಕ ಮಾಡಿದ್ರೆ ಅವರು ಅದು ಎಲ್ಲಿ ಬೆಳೆದಿರ್ತಾರೆ, ಜುನೈನ್ ಅಂದ್ರೆ ತಳಿ ಗುಣಮಟ್ಟ ಮೇಂಟೈನ್ ಮಾಡಿ ಬೆಳೆದಿರಂತ ರೈತರಿಗೆ ಅವರು ಅಡ್ರೆಸ್ ಅನ್ನ ಕೊಡ್ತಾರೆ. ಅಂದ್ರೆ ತಾವು ಹೇಳೋದು ಮಲ್ಲಿಕಾರ್ಜುನ್ ಬಹಳ ಮುಖ್ಯವಾಗಿರುವಂತಂದ್ರೆ, ನಾವು ಕೊಂಬೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ, ಅದು ರೋಗರಹಿತವಾಗಿರ್ಬೇಕು, ಆರೋಗ್ಯಯುತವಾಗಿರುವಂತಹ ಜಮೀನಿನಿಂದ ಬೆಳೆದಿರುವಂತಹ ಅರಶಿಣ ಕೊಂಬನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ತಾವು ಹೇಳ್ತಾ ಇದ್ದಾರೆ. ಸರ್, ಈಗ ಶಿಫಾರಸು ಮಾಡಿರುವಂತ ಒಂದು ಅಂತರ ಎಷ್ಟು ಸಾಲಿನ ಸಾಲಿಗೆ, ನೀವು ಏನು ಮಡಿ ಹೇಳಿದ್ರಿ, ಮಡಿಯಿಂದ ಮಡಿ ಹೆಂಗೆ, ಮತ್ತೆ ನಡುವೇನು ಒಂದು ಹರು ಬರ್ತದೆ ಅದು ಎಷ್ಟಿರ್ಬೇಕು, ಆಮೇಲೆ ಸಾಲಿನೊಳಗೆ ಕೊಂಬಿಂದ ಕೊಂಬಿಗೆ ಎಷ್ಟು ಅಂತರ ಇರ್ಬೇಕು? ಹಾ ಸರ್, ಈಗ ನಾವು ಏರು ಮಡಿ ಮಾಡೋದಾದ್ರೆ ಮೊದಲು ಒಂದು ಮಡಿ ಅಳತೆಯನ್ನ ಹೇಳ್ತೇನೆ. ಅಂದ್ರೆ ಒಂದು ಮಡಿಯ ಮೇಲ್ಮುಖ ಎಷ್ಟಿರ್ಬೇಕು? 1 meter ಇರ್ಬೇಕು ಸರ್. ಅದು ಒಂದು 20 centimeter 25 centimeter ಎತ್ತರ ಇರ್ಬೇಕು ಮಡಿ ಎತ್ತರ. ಸೊ ಒಂದು ಮಡಿಗೂ ಮತ್ತು ಇನ್ನೊಂದು ಮಡಿಗೂ ಅಂತರ 50 centimeter ಇರ್ಬೇಕು. ಹಿಂಗೆ ಈ 1 meter ಮೇಲ್ಮುಖದ ಮಡಿಯಲ್ಲಿ ಒಂದು ಸಾಲನ್ನ ನಾವು ನಾಟಿ ಮಾಡಬೇಕು. ಆ ಒಂದು ಸಾಲು ಮಧ್ಯದಲ್ಲಿ ಇರ್ತದೆ. ಆ ಮಧ್ಯದಲ್ಲಿ 50 centimeterಗೆ ಒಂದೊಂದು ಅಂತರದಲ್ಲಿ ನಾವು ಕೊಂಬುಗಳನ್ನು ಊರ್ಬೋದು. ಎಷ್ಟು ಒಳಗೆ ಊರ್ಬೇಕಂತ, ಎಷ್ಟು ಮಣ್ಣಿನೊಳಗೆ ಹೋಗ್ಬೇಕದು? ಅದು ಕೊಂಬನ್ನ ಅಳತೆ ಮೇಲೆ, ಯೂಶ್ವಲಿ ಯಾವುದೇ ಒಂದು ಬಿತ್ತನೆ ಬೀಜ ಮಾಡ್ಬೇಕಿದ್ರೆ ಅದ್ರ ಸೈಜ್ ಮೇಲೆ ಅಂತ ಹೇಳ್ತೀವಿ ನಾವು. 3 ಬಟ್ ಈಗ ರೈತರ ವಿಚಾರದಾಗ ಹೇಳ್ಬೇಕಾದ್ರೆ, ಹಾ, 3 ಬಟ್ ಒಳಗಡೆ ಇದ್ರೆ ಅದು ಸಾಕು ಸರ್ ಅಷ್ಟು. ಸರ್, ಇನ್ನೊಂದು ಬಹಳ ಮುಖ್ಯವಾಗಿರೋದಂತಂದ್ರೆ, ಈಗೇನು ಇವ್ರು ಬೀಜ ತರ್ತಾರೆ ರೈತರಿಂದ, ಅವು ದೊಡ್ಡ ಇರ್ತವೆ. ಹೌದು ಸರ್. ಅವನ್ನ ಕಟ್ ಮಾಡಬೇಕು ಹೆಂಗ, ಸೈಜ್ ಬೇಕಂದ್ರೆ ಯಾವ ಸೈಜ್ ಇರಬೇಕು, ಹೆಂಗ ಅದು ಈಕ್ವಲ್ ಆಗಿರ್ಬೇಕಲ್ಲ? ಹೌದು ಸರ್. ಈಗ ನಾವು ಶಿಫಾರಸು ಮಾಡಿದ್ದು 8 quintal ಏನು ಬೀಜ ಕೊಂಬುಗಳನ್ನ 1 acre ಅಂತ ಹೇಳ್ತೀವಿ. ಆದ್ರೆ ರೈತರು 10 quintal ತನಕ ಬಳಸ್ತಾರೆ. ಯಾಕಂದ್ರೆ ಅವರು ಆಯ್ದುಕೊಳ್ಳುವ ಕೊಂಬುಗಳು ದೊಡ್ಡ ಇರ್ತಾವ. ರೈತರ ತಲೆಯೊಳಗೆ ಹೆಂಗದ ಅಂತಂದ್ರೆ, ಹೆಚ್ಚು ದೊಡ್ಡ ಅಗಲವಾಗಿರುವಂತದ್ದು ದಪ್ಪ ಇರುವಂತದ್ದು ಹಚ್ಚಿದ್ರೆ ಇಳುವರಿ ಜಾಸ್ತಿ ಬರ್ತದ ಅಂತ ಅನ್ನೋದು ಅವರ ಒಂದು ಕಲ್ಪನೆ. ಏನಂತಂದ್ರೆ ಅಷ್ಟು ಕೊಡುವಂತ ಅವಶ್ಯಕತೆ ಇಲ್ಲ ಸರ್. ಯಾವಾಗ ಬೆಳೆ ಅದು ಅಂದ್ರೆ ಅರಿಶಿಣದ ಕೊಂಬುಗಳನ್ನ ಅದರಿಂದ ಸಸಿ ಹೊರಗೆ ಬಂದು ಸ್ಪ್ರೌಟ್ ಏನಂತೀವಿ ಚಿಗುರು ಹೊರಗೆ ಬಂದು ಮರಿ ಬರ್ತಲ್ಲ, ಆ ಮರಿ ಬರುವವರಿಗೆ ಆಹಾರ ಕೊಡುವಷ್ಟು ಸಾಮರ್ಥ್ಯ ಆ ಕೊಂಬಿನಲ್ಲಿ ಇದ್ರೆ ಸಾಕು, ಹೆಚ್ಚಿಗಿದ್ರೆ ವೇಸ್ಟ್ ಆಗ್ಬಿಡ್ತದೆ. ಸೊ ಅದಕ್ಕೆ ನಾವು ಒಂದು ಈಗ ರೈತರು ಗಡ್ಡೆಗಳನ್ನು ನಾಟಿ ಮಾಡೋದಾದ್ರೆ ಒಂದು 30-40 gram ಸಾಕು ಸರ್. ಆ ಸೈಜ್ ಇದ್ರೆ ಅದರಲ್ಲಿ ಕೊಂಬುಗಳಲ್ಲಿ ಬೇರೆ ಬೇರೆ ಅಂದ್ರೆ ನಾವು ತಾಯಿ ಕೊಂಬು ಅಂತೀವಿ, ಪ್ರಾಥಮಿಕ ಕೊಂಬು ಅಂತೀವಿ, ಮತ್ತು ಇನ್ನೊಂದು ದ್ವಿತೀಯ ಕೊಂಬು ಅಂತೀವಿ. ಸೊ ನಾವು ಪ್ರಾಥಮಿಕ ಕೊಂಬುಗಳನ್ನು ಮತ್ತು ತಾಯಿ ಕೊಂಬುಗಳನ್ನು 30-50 gram ಅದ್ರ ಮೇಲೆ ಏನಂತಂದ್ರೆ ಒಂದು ಪ್ರತಿಯೊಂದು ಪೀಸಿನಲ್ಲಿ ಕಣ್ಣುಗಳು ಅಂತೀವಿ ನಾವು, ಆ ಕಣ್ಣಿನ ಮುಖಾಂತರ ಸ್ಪ್ರೌಟ್ ಬರ್ತವೆ. 1 or 2 ಕಣ್ಣುಗಳಿದ್ರೆ ಸಾಕು. ಅಂದ್ರೆ ಕಣ್ಣುಗಳನ್ನ ನೋಡ್ಕೊಂಡು ನಾಟಿ ಮಾಡಿ ಅಳತಿ ಮಾಡ. ಈ ಒಂದು ಗಡ್ಡೆ ಮೇಲೆ ಕಣ್ಣೇ ಇದ್ದಿಲ್ಲ ನಾಟಿ ಮಾಡಿದ್ರೆ ಉಪಯೋಗ ಆಗಂಗಿಲ್ಲ ಸರ್, ಅದು ಅಲ್ಲೇ ಕೊಳತು ಬಿಡ್ತದೆ. ಅಂದ್ರೆ ಇಂಥದನ್ನ ನೋಡ್ಕೊಳ್ಬೇಕು, ಆ ರೀತಿ ಕಣ್ಣಿರ್ಲಾರ್ದ ಗಡ್ಡಿ ಇತ್ತು ಬಾಜು ತೆಗೆದಿಡ್ಬೇಕು, ಅದು ಹಚ್ಚಲಿಕ್ಕೆ ಯೂಸ್ ಮಾಡ್ಕೋಬಾರ್ದು. ಇಲ್ಲ ಸರ್. ಸೊ ಆಮೇಲೆ ಈ ನಾಟಿ ಮಾಡೋದಕ್ಕಿಂತ ಮೊದಲು ರೈತರಿಂದ ಈ ಕೊಂಬುಗಳನ್ನು ತಂದ ಮೇಲೆ ಅದು ಸ್ವಚ್ಛ ಮಾಡೋದಾಗ್ಲಿ, ಆಮೇಲೆ ಬೀಜೋಪಚಾರ ಮಾಡೋದಾಗ್ಲಿ, ಇದು ಯಾವ ರೀತಿ ಮಾಡಬೇಕು? ಹಾ ಸರ್, ಇದು ಬಹಳ ಪ್ರಮುಖವಾದಂತ ಹಂತ. ನಾವು ಬೀಜಗಳ ಆಯ್ಕೆ ಮಾಡ್ಕೋಬೇಕಿದ್ದಾಗ ನಾವು ಯಾವ ರೈತರ ಹೊಲದಿಂದ ಬೀಜಗಳನ್ನು ತರ್ತಿದ್ವಿ ಅವರಲ್ಲಿ ಅದು ರೋಗ ಇತ್ತ, ಗಡ್ಡೆ ಕೊಳೆ ರೋಗ ಇತ್ತ ಅನ್ನೋದನ್ನ ನೋಡ್ಕೋಬೇಕು. ತಂದ್ಮೇಲೆ ರೋಗರಹಿತವಾಗಿರುವಂತ ಗಡ್ಡೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದರೊಳಗೆ ಏನಾದ್ರೂ ರೋಗ ಇದ್ದು ಅಂದ್ರೆ ಬೇರೆ ಮಾಡ್ಬಿಡ್ಬೇಕು ಸರ್. ಮೊದಲನೇ ಹಂತದ್ದು, ಮೊದಲ ರೋಗ ಇರೋದನ್ನೆಲ್ಲ ಕಣ್ಣಿಗೆ ಕಾಣುವಂಥದ್ದು ಸಪರೇಟ್ ಮಾಡ್ಬಿಡ್ಬೇಕು. ಹಂಗಾರೆ ಬಹಳಷ್ಟು ರೋಗ ಬಂದಿರೋಂತ ತಾಕುಗಳಿಂದ ಬೀಜನೇ ತರಕ್ ಹೋಗ್ಬಾರ್ದು. ಒಂದ್ ವೇಳೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಬಂದಿರ್ತದೆ, ಅದನ್ನ ಮ್ಯಾನೇಜ್ ಮಾಡಿರ್ತಾರೆ ಅಂದ್ರೆ ಹಂತದನ್ನ ತಗೊಂಡು, ಅಂದ್ರೆ ಬೀಜ ತರ್ಲಿಕ್ಕೆ ಹೋದಾಗ ಬೆಳೆ ಚಲೋದನ್ನ ನೋಡ್ಬೇಕಂತ್ರಿ. ಹಾ, ಆಗಸ್ಟ್ ಸೆಪ್ಟೆಂಬರ್ ದಾಗ ಒಂದ್ಸರಿ ಭೇಟಿ ನೋಡೋದು ಬಹಳ ಉತ್ತಮ ಸರ್. ಅಂದ್ರೆ ಈ ಒಮ್ಮೆಲೆ ಇವ್ರು ಬೆಳೆದಾರ ಅಂತ ಅವ್ರ ಹೊಲಕ್ಕೆ ಹೋಗಿ ತರೋದು, ಮುಂದೆ ಗಡ್ಡೆ ಕೊಳೆ ರೋಗ ಬರುವಂತ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಸರ್. ಹಂಗೆ ತಂದ್ರೆ ಅನಿವಾರ್ಯವಿದ್ದಾಗ ಹಂಗೆ ತರಬಹುದು. ತಂದು ಹಂಗೆ ರೋಗ ಇರೋದು ಒಂದು ನಮ್ಗೆ ಸಂಶಯ ಇತ್ತು ಅಂತಂದ್ರೆ ಅದಕ್ಕೆ ಬೀಜೋಪಚಾರ ಮಾಡಿ ಕೂಡ ನಿರ್ವಹಣೆ ಮಾಡ್ಕೊಳ್ಬಹುದು. ಅಂದ್ರೆ ಯಾವ ರೀತಿ ಬೀಜೋಪಚಾರ? ಮುಖ್ಯವಾಗಿ ಸರ್ ಇಲ್ಲಿ ಅದು ಕೊಂಬು ಕೊರಕು ಹುಳು ಇರ್ತದೆ, ಮತ್ತು ಕೊಂಬು ಕೊಳೆಸುವಂತ ಒಂದು ಶಿಲೀಂಧ್ರ ಇರ್ತದೆ, ರೋಗ ಇರ್ತದೆ. ಸೊ ಅದಕ್ಕೆ ಆ ಶಿಲೀಂಧ್ರಕ್ಕೆ ಮ್ಯಾಂಕೋಜಬ್ ಅಂತ ಏನು ಹೇಳ್ತೀವಿ, ಬಹಳ ಉತ್ತಮವಾದಂತ ಒಂದು ಶಿಲೀಂಧ್ರ ನಾಶಕ ಇದೆ ಇದು. ಇದನ್ನ 3 gram 1 liter ನೀರಿನಲ್ಲಿ ಹಾಕಿ ದ್ರಾವಣ ತಯಾರು ಮಾಡ್ಕೋಬೇಕು. ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ಇದಕ್ಕೆ ಕಾರಣ ಇರೋದ್ರಿಂದ, ಗಡ್ಡೆ ಕೊಳೆ ಅಥವಾ ಕೊಂಬು ಕೊಳೆ ಕಾರಣ ಇರೋದ್ರಿಂದ, ಸ್ಟ್ರೆಪ್ಟೋಮೈಸಿನ್ 1 gram 1 liter ಅದೇ ದ್ರಾವಣದಾಗ ಒಂದು. ಮತ್ತು ಕೆಲವೊಂದು ಕೊರಕ ಹುಳ ಇರೋದ್ರಿಂದ ಕ್ವಿನಾಲ್ಫಾಸು ಅಂತದೋ ಅಥವಾ ಇಲ್ಲಾಂದ್ರೆ ಕ್ಲೋರೋಪೈರಿಫಾಸು 2 ml 1 liter ನೀರಿಗೆ, ಅಂದ್ರೆ ಅದೇ ನೀರಿನಲ್ಲಿ ಈ ರೀತಿ 3 ಔಷಧಿಗಳನ್ನು ಹಾಕಿ ದ್ರಾವಣ ತಯಾರು ಮಾಡಿ, ಅದರಲ್ಲಿ ನೀವು ಗಡ್ಡೆಗಳನ್ನು ತಂದು ನಾಟಿ ಮಾಡೋದು ಇನ್ನೂ ಒಂದು ತಿಂಗಳಿದೆ ಅಂತಂದ್ರೆ ಒಂದು ಅರ್ಧ ತಾಸು ನೆನೆಯಿಡಬೇಕು, ಅಂದ್ರೆ ಎರಡು ಹಂತದಲ್ಲಿ ಉಪಚಾರ ಮಾಡಬೇಕು. ಇನ್ನು ಗಡ್ಡೆಗಳನ್ನು ತಂದು ಒಂದು ತಿಂಗಳು ಉಪಚಾರ ಮಾಡಿ ಇಟ್ಟ ಮೇಲೆ ನಾಟಿಗೆ ನಾಳಿಗೆ ಮಾಡೋದಂತಂದ್ರೆ ಅವಾಗ ಇದೇ ದ್ರಾವಣದಲ್ಲಿ ನಾಲ್ಕೈದು ತಾಸು ನೆನೆ ಇಡಬೇಕು. ಎರಡು ಹಂತದಲ್ಲಿ ಉಪಚಾರ ಮಾಡುವುದು ಉತ್ತಮ, ಅಂದ್ರೆ ಹೊರದಲ್ಲಿ ತಂದ ತಕ್ಷಣನೇ ನಾಟಿ ಮಾಡೋದು ಅಷ್ಟು ಸೂಕ್ತ ಆಗಂಗಿಲ್ಲ ಸರ್. ನೀವು ಮೊದಲನೇ ಹಂತದಲ್ಲಿ ಉಪಚಾರ ಮಾಡಿ ಇಟ್ಟಾಗ ಸ್ವಲ್ಪ ಕಣ್ಣು ಒಡೆಯುವುದಾಗ್ತದೆ, ಆಮೇಲೆ ಯಾವುದಾದ್ರೂ ರೋಗಗಳಿದ್ರು ಕೂಡ ಅಲ್ಲೇ ಪ್ರಥಮ ಹಂತದಲ್ಲಿ ಅಲ್ಲಿಯೇ ನಾವು ಸ್ಟಾಪ್ ಮಾಡಬಹುದು, ಅಲ್ಲೇ ಸ್ಟಾಪ್ ಕೂಡ ಮಾಡಬಹುದು ಸರ್. ಯಾಕಂದ್ರೆ ಪ್ರಥಮ ಹಂತದಲ್ಲಿ ಉಪಚಾರ ಮಾಡಿರ್ತೀವಲ್ಲ, ಅಲ್ಲಿ ಸ್ಟಾಪ್ ಕೂಡ ಮಾಡಬಹುದು. ಸರ್, ಈ ರೀತಿ ಉಪಚಾರ ಮಾಡಿದ್ಮೇಲೆ ಏನು ನಾಟಿ ನಮ್ಮ ರೈತರು ಮಾಡ್ತಾರೆ, ಅದ್ರ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಅಂತಂದ್ರೆ ಈಗ ನಾಟಿ ಪದ್ಧತಿ. ಹಾಂ ಸರ್, ಈ ನಾಟಿ ಪದ್ಧತಿ ಅರಿಶಿಣದೊಳಗೆ ಯಾವ ರೀತಿ ನಮ್ಮ ರೈತರು ಮಾಡ್ಕೊಳ್ಳಿ? ಹಾಂ ಸರ್, ಈಗ ನಾವು ಈ ತಳಿ ಬೀಜಗಳ ಅವಶ್ಯಕತೆ 8 ಕ್ವಿಂಟಲ್ಲು, ರೈತರು ಯೂಸ್ ಮಾಡೋದು 10 ಕ್ವಿಂಟಲ್ಲು ಅಂತ ಏನು ಹೇಳ್ತೀವಿ. ಈ ಹೊಸ ತಳಿಗಳನ್ನು ರೈತರ ಕಡೆ ಇರಲಿಲ್ಲ, ಬೇರೆ ಕಡೆಯಿಂದ ತರಬೇಕಿದ್ದಾಗ 3,000-4,000 ರೂಪಾಯಿ ಕ್ವಿಂಟಲ್ ಬೀಜಗಳನ್ನು ತರಬೇಕಾಗ್ತದೆ. ಸೊ ಅದಕ್ಕೆ ಈ ಕೊಯಮತ್ತೂರಿನಲ್ಲಿ ಒಂದು ತೋಟಗಾರಿಕೆ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದವರು ಅವ್ರೇನು ಮಾಡಿದ್ದಾರೆ ಅಂತಂದರೆ ಸಸಿಗಳನ್ನು ತಯಾರಿ ಮಾಡ್ಕೊಳ್ಳೋದು. ಒಂದು ರೆಡಿಮೇಡ್ ಸಸಿನೇ ಕೊಡ್ತಾರೆ ಅವರು? ಇಲ್ಲ ಸರ್, ಈ ರೈತರು ತಯಾರು ಮಾಡ್ಕೋಬಹುದು ಅಥವಾ ಯಾವ್ದಾರ ನರ್ಸರಿ ಒಬ್ಬರು ತಯಾರು ಮಾಡ್ಕೋಬಹುದು. ಅಂದ್ರೆ ನಮ್ಮ ರೈತರಿಗೆ ಇನ್ನೊಂದು ಅವಕಾಶ ಇದೆ, ಅವಕಾಶ ಇದೆ. ಅರಿಶಿಣವನ್ನ ನರ್ಸರಿ ಮಾಡಿನೂ ಬೀಜ ಸಸಿಗಳನ್ನು ಮಾರಾಟ ಮಾಡಬಹುದು, ಅವರೇ ಕೂಡ ಬಳಸ್ಕೋಬಹುದು. ಇಲ್ಲಿ ಏನಾಗ್ತದೆ ಅಂದ್ರೆ, ಇದರದ್ದು ವಿಚಾರ ಅಂದ್ರೆ, ಒಂದು ಬೀಜಗಳ ಅವಶ್ಯಕತೆ ಕಡಿಮೆ ಆಗ್ತದೆ. ಎರಡನೇದು, ನಾವು ಏನು ಮೇ 15ಕ್ಕೆ ಒಂದು ವೇಳೆ ನಾಟಕ ಮಾಡೋದಾಗಲಿಲ್ಲ ಅಂದರೆ ಸಸಿಗಳು ರೆಡಿ ಇದ್ದು ಅಂತಂದರೆ, ಸೊ ನಾವು ಜೂನ್ವರೆಗೂ ನಾಟಿ ಮಾಡಲಿಕ್ಕೆ ಒಂದು ಸಮಯಾವಕಾಶ ಸಿಗ್ತದೆ. ಅಂದರೆ ನಾಟಿ ಮಾಡೋ ಇದನ್ನು ನಾವು ಏನಾದರೂ ಸಮಸ್ಯೆ ಇತ್ತು ಅಂದರೆ ಮುಂದುವರಿಸಲಿಕ್ಕೆ ಬರ್ತದೆ, ಮುಂದುವರಿಸಲಿಕ್ಕೆ ಕಾಲಾವಕಾಶ ಸಿಗ್ತದೆ ಸರ್. ಅಂದರೆ ಇದಕ್ಕೆ ಬೀಜಗಳು ಎಷ್ಟು ಬೇಕಾಗ್ತದೆ? ಬೀಜಗಳು ಭಾಳ ಆದರೆ 60-70 ಕೆಜಿಯಿಂದ 1 ಕ್ವಿಂಟಲ್ವರೆಗೆ 1 ಎಕರೆಗೆ ಸಾಕಾಗ್ತದೆ. 1 ಎಕರೆಗೆ ಅಂದರೆ 8 ಕ್ವಿಂಟಲ್ ತಾವು ಹೇಳಿದರೆ, ಹಾಂ, ಅದು ಸನಿ 7 ಕ್ವಿಂಟಲ್ವರೆಗೆ ಉಳಿತಾಯ ಮಾಡ್ಬೋದು ಸರ್. ಅಂದರೆ 1-ಗೆ 3,000 ಅಂತಂದ್ರೆ ಸರ್ 21,000 ರೂಪಾಯಿ ಉಳಿತಾಯ, 21,000 ರೂಪಾಯಿ ಈ ವಿಧಾನದಿಂದ ಉಳಿತಾಯ ಮಾಡ್ಬೋದು ಬೀಜಗಳ ಮೇಲೆ ಇರೋದು. ಇನ್ನು ಉಳಿದಿದ್ದ ಎಕ್ಸ್ಟ್ರಾ ಖರ್ಚು ಏನು ಬರ್ತದೆ ಅಂದರೆ ಸಸಿ ತಯಾರು ಮಾಡಲಿಕ್ಕೆ ತಟ್ಟೆಗಳು, ಲೇಬರ್ಗಳು, ಅದು ಖರ್ಚು ಬರ್ತದೆ ಅಷ್ಟೇ. ಅನುಕೂಲತೆಗಳು ಭಾಳವಲ್ಲ ಸರ್? ಹಾಂ, ಬಹಳಷ್ಟು ಅನುಕೂಲತೆಗಳವೆ ಸರ್. ಈ ತಂತ್ರಜ್ಞಾನಗಳನ್ನು ರೈತರಿಗೆ ಕರಗತ ಮಾಡಿಕೊಂಡ್ರೆ ಬೀಜದಲ್ಲಿ ಉಳಿತಾಯ ಭಾಳ ಆಗ್ತದೆ, ಮತ್ತು ಸ್ವಲ್ಪ ಬೀಜಗಳ ನಮ್ಗೆ ಅವೈಲೇಬಲ್ ಲಭ್ಯ ಇದ್ದಾಗ ಹೆಚ್ಚು ಪ್ರದೇಶದಲ್ಲಿ ವಿಸ್ತೀರ್ಣ ಮಾಡ್ಕೊಳ್ಳಿಕ್ಕೆ, ತಳಿಗಳ ವಿಸ್ತೀರ್ಣ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ. ಅಂತಂದ್ರೆ ಸರ್, ಈಗ ಸಸಿಗಳು ತಯಾರು ಮಾಡ್ಕೊಳ್ಬೇಕಂದ್ರೆ ಯಾವ ಟೈಮ್ನಾಗ ಬೀಜ ಹಾಕಬೇಕು ಅದರೊಳಗೆ, ಆಮೇಲೆ ಚೀಲ ಎಂತ ತೊಗೋಬೇಕು, ಅದರೊಳಗೆ ಏನೆಲ್ಲ ಮಿಕ್ಸ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಹಾಂ ಸರ್, ಈಗ ಈ ಬೀಜಗಳನ್ನು ನಾವು ರೈತರಿಂದ ಖರೀದಿ ಮಾಡಿಕೊಂಡು ತಂದಮೇಲೆ ಅದನ್ನು 1 ತಿಂಗಳವರೆಗೆ ನಾವು ಪ್ರಥಮ ಹಂತದ ಉಪಚಾರ ಮಾಡಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ನಾಟಿಕೆ ಮಾಡೋದು ಇನ್ನೊಂದು 1 ತಿಂಗಳಿದೆ ಅಂದರೆ ಸಮಯ ಇದ್ದಾಗ, ಅದಕ್ಕಿಂತ ಮುಂಚೆ ಅಂದರೆ 30-45 ದಿನಗಳ ಸಸಿಗಳನ್ನು ನಾವು ನಾಟಿಕೆಗೆ ಸಿದ್ಧಪಡಿಸ್ಕೊಳ್ಬೇಕು. ಇಲ್ಲೇನಂತಂದರೆ ಆಯ್ದ ತಾಯಿ ಕೊಂಬು ಅಥವಾ ಪ್ರಾಥಮಿಕ ಕೊಂಬುಗಳಲ್ಲಿ 1 ಅಥವಾ 2 ಕಣ್ಣು ಇರುವಂಥ ಸಣ್ಣ ತುಂಡುಗಳನ್ನು, 5-7 ಗ್ರಾಮ್ ಇರುವಷ್ಟು ತುಂಡುಗಳನ್ನು ಮಾಡ್ಕೋಬೇಕು. ಮಾಡಿಕೊಂಡು ಈ ಪ್ರೋಟ್ರೇ ಅಂತ ಬರ್ತಾವೆ ಸಸಿ ತಟ್ಟೆಗಳು ಅಂತೀವಿ, ಆ ಪ್ಲಾಸ್ಟಿಕ್ದು 98 ಬಟ್ಟಲ್ಗಳಂಥ ಟ್ರೇ ಇದ್ದರೆ ಸಾಕು. ಅದಕ್ಕಿಂತ ಜಾಸ್ತಿ ಅಗಲವಾದ ಟ್ರೇಗಳು ಬೇಕಾಗಿಂತ ಏನೂ ಇಲ್ಲ. ಅದರಲ್ಲಿ ಈ ತೆಂಗಿನ ನಾರಿನ ಪುಡಿ, ಅದನ್ನು ಎನ್ರಿಚ್ ಮಾಡಿರೋಂಥ ಅಂದರೆ ಟ್ರೈಕೋಡರ್ಮಾ, ಒಂದಿಷ್ಟು ವರ್ಮಿ ಕಾಂಪೋಸ್ಟನ್ನು ಮಿಕ್ಸ್ ಮಾಡಿ ಎನ್ರಿಚ್ ಮಾಡಿರೋಂಥದ್ದನ್ನು ಅದನ್ನು ನಾವು ಬಳಸಿ ಒಂದೊಂದು ಬಟ್ಟಲಲ್ಲಿ, ಹಾಂ, ಒಂದೊಂದು ತುಂಬಿ ಆ ಬಟ್ಟಲ್ಗಳಲ್ಲಿ ಒಂದೊಂದು ಕೊಂಬುಗಳನ್ನು ಅಂದರೆ ತುಂಡುಗಳನ್ನು 1 ಅಥವಾ 2 ಕಣ್ಣಿರೋಂಥ 5-7 ಗ್ರಾಮ್ ಇರೋಂಥ ಕಣ್ಣುಗಳನ್ನು, ಸಣ್ಣ ಕೊಂಬುಗಳನ್ನು ಅದರಲ್ಲಿ ಹಾಕಿದ್ರೆ ಸಾಕು. ಹಾಕಿ ಅದನ್ನು 1 ಅಥವಾ 2 ದಿನ ಒಂದು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಟ್ಟು, ಯಾವಾಗ ಕಣ್ಣು ಅದನ್ನು ಸ್ಪ್ರೌಟ್ ಬರ್ತಿರ್ತಾವೆ, ಚಿಗುರು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದನ್ನು 50% ಇರೋಂಥ ಶೇಡ್ ನೆಟ್ ಏನಿರ್ತದೆ ಅದರೊಳಗೆ ಇಟ್ಟು ಆಗಾಗ ಅದಕ್ಕೆ ನೀರು ಕೊಟ್ಕೊತ ಮತ್ತು ಕೀಟಗಳು ಅಥವಾ ರೋಗಗಳು ಬರ್ತಾಯಿದೆಯೇ ಅಂತ ನೋಡಿಕೊಂಡು ಮೇಂಟೈನ್ ಮಾಡಿದ್ರೆ ಸಾಕು ಸರ್. ಈ ರೀತಿ 35-40 ದಿನ ಅಥವಾ 45 ದಿನ ಅದರದ್ದು ವಿಗರಸ್ ನೋಡಿಕೊಂಡು ಅದನ್ನು ನಾಟಿಕೆಗೆ ಬಳಸ್ಕೊಳ್ಬೋದು. ಅಂದರೆ ಇದು ಹಾಕೋದ್ರೂ ಸಹಿತ May 8 ಶುರು ಮಾಡ್ಬೇಕಂತ್ರಿ ಈ ಸಸಿ ನೆಡೆಯ ನಾಟಿ ಮಾಡಲಿಕ್ಕೆ? ಹಾಂ ಸರ್, ಯಾಕಂದರೆ ನೀವು ಡೈರೆಕ್ಟಾಗಿ ಫೀಲ್ಡಲ್ಲಿ ಮಾಡಬೇಕಿತ್ತಂದರೆ 8-15 ನೀವು ಸಸಿಗಳನ್ನು ನಾಟಿ ಮಾಡ್ಕೊಳ್ಬೇಕಂದ್ರೆ 1-8 ದಿನ ಮೊದಲೇ ನೀವು ಈಗ ಪ್ರೋಟ್ರೇಗಳಲ್ಲಿ ಹಾಕ್ಕೊಂಡ್ರೆ ನಿಮಗೆ ಮುಂದೆ ಕಾಲಾವಕಾಶ ನಾಟಿಕೆ ಮಾಡಲಿಕ್ಕೆ ಕಾಲಾವಕಾಶ. ಸರಿ, ಡ್ರಿಪ್ನೊಳಗೆ ನಮ್ಮ ರೈತರು ಬೆಳಿಬೇಕು ಅಂತಂದ್ರೆ ಅದು ಅನುಕೂಲ ಆಗುತ್ತಲ್ಲ ಸರ್? ಹಾಂ ಸರ್, ಏರುಮಡಿಗಳನ್ನು ಮಾಡಿದಾಗ ಡ್ರಿಪ್ ಇರಿಗೇಷನ್ ಮಾಡೋದು ಅಂದರೆ ನಾವು ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳೋದು ಭಾಳ, ಇದರಿಂದ ನೀರು ಉಳಿತಾಯ ಆಗ್ತದೆ. ಮತ್ತು ಬಹಳಷ್ಟು ಜನ ನಮ್ಮಲ್ಲಿ ರೈತರು ಬಂದಾಗ ನಮಗೆ ಈ ಡ್ರಿಪ್ ಇರಿಗೇಷನ್ ಅವಶ್ಯಕತೆ ಇಲ್ಲ ಸರ್, ನಮ್ಮಲ್ಲಿ ನೀರು ಭಾಳ ಇದೆ ಅಂತಾರೆ. ಅದು ಅಲ್ಲಿ ಒಂದು ಏನು ಸಮಸ್ಯೆ ಆಗ್ತದೆ ಅಂತ ಸರ್, ನಾವು ಜಾಸ್ತಿ ಪ್ರಮಾಣದ ನೀರು ಕೊಟ್ಟಾಗ ಕೂಡ ಸಸ್ಯಗಳು ಸಮರ್ಥವಾಗಿ ಬೇರುಗಳ ಕೆಲಸ ಮಾಡಲ್ಲ. ಹೆಚ್ಚು ನೀರಾದಾಗ ಕೂಡ ಅಂದರೆ ಒಂದು ಗಾಳಿ ಆಡುವಿಕೆ ಇರಂಗಿಲ್ಲ, ಫೀಲ್ಡ್ ಕೆಪಾಸಿಟಿ ಅಂತ ಏನಂತೀವಿ ನಾವು ಅಲ್ಲಿ ಹಂತ, ಆ ಹಂತದಲ್ಲಿ ಅಷ್ಟೇ ಸಸ್ಯಗಳು ಹೆಚ್ಚು ಪೋಷಕಾಂಶಗಳು ಮತ್ತು ನೀರನ್ನು ಹೀರ್ಕೊಳ್ಳಿಕೆ ಆಗ್ತದೆ. ಆ ಅದನ್ನು ನಾವು ಮೇಂಟೈನ್ ಮಾಡಬೇಕಿತ್ತು ಅಂತಂದರೆ ನಮ್ಮದು ಹನಿ ನೀರಾವರಿ ವ್ಯವಸ್ಥೆ ಭಾಳ ಉತ್ತಮವಾಗಿ, ಇದರಿಂದ ಕಳೆಗಳನ್ನು ಕೂಡ ಬರಂಗಿಲ್ಲ, ಮತ್ತು ಲೇಬರ್ ನೀರು ಉಣಿಸಲಿಕ್ಕೆ ಲೇಬರ್ನು ಹೆಚ್ಚು ಅವಶ್ಯಕತೆ ಇರಂಗಿಲ್ಲ. ಹನಿ ನೀರಾವರಿ ಒಳಗೆ ಲೇಬರ್ ಹೆಚ್ಚಿಗೆ ಬೇಕಾಗ್ತದೆ. ಆಮೇಲೆ ಇನ್ನೊಂದು ಸರ್ ಭಾಳ ಮುಖ್ಯವಾಗಿರುವಂತಂದ್ರೆ ಇಲ್ಲಿ ಮಣ್ಣಿನ ಆರೋಗ್ಯ ಸಹಿತ ಕೆಟ್ಟುಬಿಡುತ್ತೆ ನಾವು ಹೆಚ್ಚು ನೀರು ಹಾಕೋದ್ರಿಂದ ಕೇಳ್ತೇವೆ ಸರ್, ಅದು ಕೂಡ ನಾವು ಇಲ್ಲಿ ತಪ್ಪಿಸ್ಬೋದು. ಸರ್ ಇನ್ನೊಂದು ಭಾಳ ಮುಖ್ಯವಾಗಿರುತ್ತಂದ್ರೆ ಇತ್ತೀಚೆಗೆ ಈ ಮಲ್ಚಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆದ, ಇದರ ಯಾವುದೇ ತರಕಾರಿ ಬೆಳೀಲಿ ಕಲ್ಲಂಗಡಿ ಬೆಳೀಲಿ ಮಲ್ಚಿಂಗನ್ನು ಹಾಕ್ತಿರ್ತಾರೆ, ಇದರೊಳಗೆ ಮಲ್ಚಿಂಗಿಗೆ ಹೆಂಗೆ ಅವಕಾಶ ಅದಂತ? ಹಾಂ, ಅವಕಾಶ ಇದೆ ಸರ್. ಇಲ್ಲಿ ಏನಂತಂದರೆ ನಾವು ತರಕಾರಿಗಳಲ್ಲಿ ಇರುವಂಗೆ ಪ್ಲಾಸ್ಟಿಕ್ ಮಲ್ಚಿಂಗನ್ನು ನಾವು ಶಿಫಾರಸು ಮಾಡೋದಿಲ್ಲ ಸರ್. ಇಲ್ಲೇನಂತಂದರೆ ಸಾವಯವ ತಪ್ಪಲುಗಳು, ಈಗ ನಾವು ಗ್ಲಿರಿಸಿಡಿ ಇರ್ಬೋದು, ದಹಂಚ ಇರ್ಬೋದು, ಅಥವಾ ಹೊಂಗೆಯಲ್ಲಿ ತಪ್ಪಲುಗಳಿರ್ಬೋದು, ಇಂಥದ್ರಿಂದ ನಾವು ನಾಟಿಗೆ ಮಾಡಿದಾಗ, ಗಡ್ಡೆಗಳನ್ನು ನಾಟಿಗೆ ಮಾಡಿದಾಗ ನಾವು ಏನಾದರೂ ಮಲ್ಚಿಂಗ್ ಮಾಡಿದ್ವಿ ಅಂತಂದರೆ ಅಲ್ಲಿ ಆರ್ದ್ರತೆ ಹ್ಯುಮಿಡಿಟಿ ಏನಂತೀವಿ ಅದು ಹೆಚ್ಚಾಗಿ ಮೊಳಕೆ ಒಡಿಕೆ ಪ್ರಮಾಣ ಹೆಚ್ಚಾಗ್ತದೆ. ಒಂದು ಎರಡನೇದು, ಅದು ಸಾವಯವ ವಸ್ತು ಇರೋದ್ರಿಂದ ಇದಕ್ಕೂ ಸಾವಯವ ಅಂಶ ಹೆಚ್ಚಿಗೆ ಬೇಕು ಈ ಬೆಳೆಗೂ, ಸೊ ಅದು ಬೆಳೆಗೆ ಲಭ್ಯವಾಗಲಿಕ್ಕೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ನಾವು ಮಲ್ಚಿಂಗನ್ನು ನಾಟಿಗೆ ಮಾಡಿದ ಮರುದಿವಸ ಅಥವಾ ಒಂದು ದಿವಸ ಬಿಟ್ಟು ಮಾಡೋದು, ಮತ್ತು ಇದನ್ನು ಒಂದು ಎಕರೆಗೆ ಒಂದು 6-7 ಟನ್ನಷ್ಟು ತಪ್ಪಲುಗಳನ್ನು ಬಳಸ್ಕೋಬೋದು, ಮತ್ತು 45-90 ದಿನಕ್ಕೂ ಕೂಡ ಇದನ್ನು ಮಲ್ಚಿಂಗ್ ಮಾಡ್ಕೊಂಡು, ಅಂದರೆ ಸಾವಯವ ಪದ್ಧತಿ ಮಾಡೋರು ಇದನ್ನು ಮತ್ತೊಂದು ಸಾರಿ ಮಲ್ಚಿಂಗ್ ಮಾಡ್ಬಿಡೋದು. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಸರ್, ಸಾವಯವ ಮಾಡಬೇಕಾಗಿಲ್ಲ ಸರ್. ಅಂದ್ರೆ ಇದು ಬಹಳ ಒಳ್ಳೇದಿರೋದ್ರೆ ಸರ್, ಇನ್ನ ಶಿಫಾರಸು ಮಾಡುವಂತ ತಿಪ್ಪಿ ಗೊಬ್ಬರ ಎಷ್ಟು ಹಾಕ್ಬೇಕಂದ್ರೆ? ಹಾ ಸರ್, ನಾವು ಸರಿ ಸಾಮಾನ್ಯವಾಗಿ 1 ಎಕರೆಗೆ 10 ಟನ್ ಅಂತ ಹೇಳ್ತೀವಿ, 10 ಟನ್ ತಿಪ್ಪೆ ಗೊಬ್ಬರ. ಮತ್ತು ಮೂಲ ರೂಪದಲ್ಲಿ ತಿಪ್ಪೆ ಗೊಬ್ಬರ ಜೊತೆ ಲಘು ಪೋಷಕಾಂಶಗಳ ಜಿಂಕ್ ಇರ್ಬೋದು, ಬೋರಾನ್ ಇರ್ಬೋದು, ಇಂಥದನ್ನು ಕೂಡ ಬಳಸಿ ಅವರು 10 ಟನ್ನಷ್ಟು 1 ಎಕರೆಗೆ ಬಳಸ್ಬೇಕು ಸರ್. ಆಮೇಲೆ ಈ ರಾಸಾಯನಿಕ ಗೊಬ್ಬರ ಎಷ್ಟು ಶಿಫಾರಸು ಮಾಡಿದ್ದೀವಿ? ಹಾಂ ಸರ್, ಈ ರಾಸಾಯನಿಕ ಗೊಬ್ಬರ ನೀವು ತಿಪ್ಪಿ ಗೊಬ್ಬರಗಳನ್ನು ಸಮರ್ಥವಾಗಿ ಅದ್ರಿಗೆ ಎನ್ರಿಚ್ ಮಾಡಿ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಂದಿಷ್ಟು ಸೂಕ್ಷ್ಮಾಣುಜೀವಿಗಳನ್ನು ಅಜೋಸ್ಪಿರ್ಲಮ್ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಇಂಥದನ್ನು ಬಳಸಿ ನೀವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಗಳನ್ನು ಬಳಸಿದ್ರಿ ಅಂತಂದರೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡ್ಬೋದು. ಹೌದಲ್ರಿ? ಹಾಂ, ಮಾಡ್ಬೋದು ಸರ್. ನೀವು ರಾಸಾಯನಿಕ ತಿಪ್ಪೆ ಗೊಬ್ಬರ 10 ಟನ್ ಕೊಟ್ಟು ಎನ್ರಿಚ್ ಮಾಡಲಾರ್ದೆ ಇತ್ತು ಅಂತಂದರೆ ನೀವು ರಾಸಾಯನಿಕ ಗೊಬ್ಬರಗಳು ಅಂತಂದರೆ 130 ಕೆಜಿಯಷ್ಟು DAP 1 ಎಕರೆಗೆ, 15-20 ಕೆಜಿ ಯೂರಿಯಾ, ಮತ್ತು 150 ಕೆಜಿ MOPಯನ್ನು ಮೂಲ ಇದರಲ್ಲಿ ಭೂಮಿ ತಯಾರಿ ಮಾಡುವ ನಾಟಿಗೆಕ್ಕಿಂತ ಮುಂಚೆ ಇಷ್ಟು ಕೊಡಬೇಕು. ಎಕರೆಗೆ 1 ಎಕರೆಗೆ ಇಷ್ಟು ಪ್ರಮಾಣದಲ್ಲಿ ಕೊಡಬೇಕು. ಸೊ ನಾಟಿಗೆ ಮಾಡಿದ ತಕ್ಷಣ ನೀವು 45 ದಿನಕ್ಕೆ ಮತ್ತೆ ಮೇಲುಗೊಬ್ಬರವಾಗಿ ಯೂರಿಯಾನ ಅಂದರೆ ಏನು ಸಾರಜನಕ ಅಂಶ ಇರ್ತದೆ ಅದನ್ನು ಒಂದು 20-25 ಕೆಜಿ ಮತ್ತೊಂದು ಸಾರಿ ಕೊಟ್ಟರೆ ಸಾಕಾಗ್ತದೆ. ಅಂತ ಒಂದ್ಸಲ ನಾವು ಮೇಲುಗೊಬ್ಬರ ಕೊಡಬೇಕು ಅಂತ ಹೇಳ್ತಾರೆ. ಹಾಂ ಸರ್. ಇನ್ನು ನೀವು ಬೇವಿನ ಹಿಂಡಿ ಅಥವಾ ಹೊಂಗಿ ಹಿಂಡಿ ಹೇಳಿದ್ರೆ ಸರ್? ಹಾಂ ಸರ್. ಇದು 1 ಎಕರೆಗೆ ಎಷ್ಟು ಉಪಯೋಗ ಮಾಡಬೇಕು? ಇದನ್ನು ನೀವು 8-10 ಕ್ವಿಂಟಲ್ 1 ಎಕರೆಗೆ ಬಳಸೋದು ಬಹಳ ಸೂಕ್ತ. ಇದರದ್ದು ಒಂದು ಉಪಯೋಗ ಏನಂತಂದರೆ ನಾವು ಬಳಸಿರುವಂಥ ರಾಸಾಯನಿಕ ಗೊಬ್ಬರಗಳು ಬಹಳ ಸಾವಕಾಶವಾಗಿ ಮಣ್ಣಿನಲ್ಲಿ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಎರಡನೇದು ಗಡ್ಡೆ ಕೊಳೆ ರೋಗ ಅಂತ ಏನು ಹೇಳಿದ್ವಿಲ್ಲ ಅದನ್ನು ತಡೆಗಟ್ಟಲಿಕ್ಕೂ ಕೂಡ ಈ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತದೆ. ಸೊ ಅದೇ ಸರ್, ಇವು ಬಹಳ ಕಡಿಮೆ ಖರ್ಚಿನ ಕೆಲಸ, ಮತ್ತು ಸಾವಯವ ಅಂತ ಏನು ರೈತರಿಗೆ ಅಂದ್ರೆ ಈ ಕೆಮಿಕಲ್ ಅನ್ನ ದೂರ ಮಾಡ್ಬೇಕಂತೀವಿ ಅಂತವ್ರಿಗೂ ಕೂಡ ಇದು ಒಳ್ಳೆ ಮಾರ್ಗ. ಒಳ್ಳೆಯದು ಅಂದ್ರೆ ಸಾವಯವ ಪದ್ಧತಿಯೊಳಗೆ ಬೆಳಿಬೇಕು ಅನ್ನೋರು ಈ ಬೇವಿನ ಹಿಂಡಿ ಹೊಂಗಿ ಹಿಂಡಿಗೆ ಹೆಚ್ಚಿಗೆ ಅವಕಾಶ ಮಾಡ್ಬೇಕು, ಹೆಚ್ಚು ಹೆಚ್ಚಾದ ಭೂಮಿಯೊಳಗೆ ಸೇರಿಸ್ಬೇಕು ಅಂತ ಹೇಳ್ತಾಯಿದ್ರೆ ಸರ್, ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ನಮ್ಮ ರೈತರು ನಾಟಿ ಮಾಡಿದ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಬರುವಂತ ಪ್ರಮುಖವಾದ ಅಂದ್ರೆ ಒಂದು ತಿಂಗಳೊಳಗಡೆ ಕೀಟ ಮತ್ತು ರೋಗಗಳು ಯಾವಂದ್ರೆ? ಸರ್, ಇದಕ್ಕೆ ಕೀಟಗಳಂದ್ರೆ ಮುಖ್ಯವಾಗಿ ಒಂದು ಗಡ್ಡೆ ಕೊರೆಯುವಂಥ ಕೀಟ ಬರ್ತದೆ, ಅದು ನಂತರದ ಹಂತದಲ್ಲೇ ಬರ್ತದೆ. ಪ್ರಾರಂಭದಲ್ಲಿ ಅಂತಂದರೆ ಸುಳಿ ಕೊರೆಯೋ ಹುಳ ಬರುತ್ತೆ ಸರ್, ಈ ಜೋಳದಲ್ಲಿ ಹೆಂಗೆ ಬರ್ತದಲ್ಲ ಹಂಗೆ. ಅದಕ್ಕೇನಿಲ್ಲ, ಬಹಳ ಸಿಂಪಲ್ಲಾಗಿ ನಾವು ನಿರ್ವಹಣೆ ಮಾಡ್ಬೋದು. ಏನಂತಂದರೆ ನಾವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿನ ಮೊದಲೇ ಬಳಸಿದ್ವಿ ಅಂತಂದರೆ ಅದರದ್ದು ಬಾಧೆ ಸ್ವಲ್ಪ ಕಡಿಮೆ ಇರ್ತದೆ. ಹೌದಲ್ಲ? ಹಾಂ ಸರ್. ಇನ್ನು ಬಂತು ಅಂತಂದರೆ ಈ ರಾಸಾಯನಿಕ ಬಳಸೋದಾದರೆ ಕಾರ್ಬೋಫ್ಯೂರನ್ ಗ್ರ್ಯಾನ್ಯೂಲ್ಸ್ ಏನು ಹೇಳ್ತೀವಿ 3G, ಅದನ್ನು 1 ಎಕರೆಗೆ 10 ಕೆಜಿಯಷ್ಟು ಪ್ರಮಾಣದಲ್ಲಿ ಬಳಸಿದರೆ ಸಾಕು. ಇನ್ನು ನಾವು 20-25 ದಿನಗಳು ಒಂದೊಂದು ಸಾರಿ ಬೇವಿನ ಹಿಂಡಿ ಅಥವಾ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆಯನ್ನು 5 ML per 1 L ಸಿಂಪಡಣೆ ಮಾಡಿದ್ರೆ ಆ ಹುಳದ ಬಾಧೆಯನ್ನು ನಾವು ತಪ್ಪಿಸ್ಲಿಕ್ಕೆ ಅವಕಾಶಗಳಿದೆ. ಮತ್ತೆ ರೋಗಗಳು ಯಾವಂತ? ರೋಗಗಳು ಎಲೆ ಚುಕ್ಕಿ ರೋಗ ಬರುತ್ತದೆ, ಮತ್ತೆ ಕಾಂಡ ಇದು ಬೇರು ಕೊಳೆಯುವಂತಹ ಒಂದು ರೋಗ ಬರುತ್ತೆ, ಅವು ನಂತರದ ಹಂತದಲ್ಲಿ ಬರುವಂತದ್ದು. ಅವಕ್ಕೂ ಸಾಮಾನ್ಯ ಔಷಧಿಗಳನ್ನ ಸಿಂಪರಣೆ ಮಾಡಿ ನಿರ್ವಹಣೆಯನ್ನು ಮಾಡಬಹುದು. ರೈತ ಬಂದ್ರೆ ಇದುವರೆಗೆ ಮಲ್ಲಿಕಾರ್ಜುನ ಅವರು ಅರಿಶಿನ ಬೆಳೆ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರ. ಇನ್ನು ನೀವು ಅವ್ರ ಜೊತೆಗೆ ಮಾತಾಡಬೇಕು, ಇನ್ನು ಹೆಚ್ಚಿನ ಒಂದು ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಅವ್ರು ಹೇಳ್ತಾರೆ ಸರ್, ಮೊಬೈಲ್ ನಂಬರ್ ಹೇಳ್ತಾರೆ ಸರ್? ಅವಶ್ಯ ಸರ್. ರೈತರು ಈ ಬೆಳೆ ಕುರಿತಾಗಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನನ್ನ ನಂಬರ್ 9981012727. ರೈತರು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, ನಂಬರು ಮಲ್ಲಿಕಾರ್ಜುನ ಅವರ ಮೊಬೈಲ್ ನಂಬರು 9981012727. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಸಾಕಷ್ಟು ಮಾಹಿತಿ, ಅರಿಶಿನ ಬೆಳೆನೆಲ್ಲ ಬೇರೆ ಯಾವುದೇ ತೋಟಗಾರಿಕೆ ಬೆಳೆಗಳ ಬಗ್ಗೆನೂ ಸಹಿತ ನೀವು ಮಾಹಿತಿಯನ್ನು ಮಾಡ್ಕೋಬೋದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿರುವಂಥ ಮಲ್ಲಿಕಾರ್ಜುನ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಮಡಿವಾಳಯ್ಯ ಎಸ್ ಕೊರಳ್ಳಿ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ಪಾಮರ ಜನುಮ ಇದು ಬಲು ಕೊಟ್ಟಿ ಯಾಕಗಬಾರದು ಗುರುವಿಗೆ ಸ್ವಾರ್ಥಕಯೇನಾಯ್ತೋ ನೀ ಹುಟ್ಟಿ ಸುಳ್ಳೇ ಹೊತ್ತು ಗಳಿದಿ ಗಾಳಿಯ ಮುಟ್ಟಿ ಸುಳ್ಳೇ ಹೊತ್ತು ಗಳಿದಿ ಗಾಳಿಯ ಮುಟ್ಟಿ ಪಾಮರ ಜನುಮ ಪಾಮರ ಜನುಮ ಇದು ಬಲು ಕೊಟ್ಟಿ ಯಾಕಗಬಾರದು ಗುರುವಿನ ಭೇಟಿ ಯಾಕಗಬಾರದು ಗುರುವಿನ ಭೇಟಿ ಸ್ವಾರ್ಥಕ ಏನಾಯ್ತು ನೀ ಹುಟ್ಟಿ ಸುಳ್ಳೇ ಹೊತ್ತುಗಳಿದೆ ಗಾಳಿಯ ಮೋಟಿ ಸುಳ್ಳೇ ಹೊತ್ತುಗಳಿದೆ ಗಾಳಿಯ ಪಾಮರ ಜನಮ ಇದು ಬಲು ಕೊಟ್ಟಿ ಪಾಮರ ಜನಮ ಇದು ಬಲು ಕೊಟ್ಟಿ ಆರು ಕಟ್ಟಿನಿ ಆರು ಮಂದಿ ಸ್ನೇಹವ ಕಟ್ಟಿ ಒಳ್ಳೆ ಬಂಟನಾಗಿ ಅಹಂಕಾರದಿ ಮೆರೆದಿ ಬಂಟನಾಗಿ ಅಹಂಕಾರದಿ ಮೆರೆದಿ ಮೂರು ಮಂದಿ ಗುಡ ಅನುಗಟ್ಟಿನಿ ಮೂರು ಮಂದಿ ಗುಡ ಅನುಗಟ್ಟಿ ನಿನ್ನ ಅರಿವು ಎಂಬುದು ಎಲ್ಲಿ ಅಳದೀತಿ ನಿನ್ನ ಅರಿವು ಎಂಬುದು ಎಲ್ಲಿ ಅಳದೀತಿ ಪಾಮರ ಜನಮ ಇದು ಬಲು ಕೊಟ್ಟಿ ಪಾಮರ ಜನಮ ಇದು ಬಲು ಕೊಟ್ಟಿ ತಿರುಗಿ ಹಂಬಲ ಇಟ್ಟೀನಿ ತಿರುಗಿ ತಿರುಗಿ ಹಂಬಲ ಇಟ್ಟೀನಿ ನುಂಗಿ ಬಿಡೋನಿ ಗುರು ನಿಷ್ಠೀನಿ ನುಂಗಿ ಬಿಡೋನಿ ಗುರು ನಿಷ್ಠೀನಿ. ಪಾಮರ ಜನಮ ಇದು ಬಲು ಕೊಟ್ಟಿ, ಪಾಮರ ಜನಮ ಇದು ಬಲು ಕೊಟ್ಟಿ, ಯಾಕಾಗಬಾರದು ಗುರುವಿನ ಭೇಟಿ, ಯಾಕಾಗಬಾರದು ಗುರುವಿನ ಭೇಟಿ. ಸ್ವಾರ್ಥಕ್ಕ ಏನಾಯ್ತೋ ನೀ ಹುಟ್ಟಿ, ಸ್ವಾರ್ಥಕ್ಕ ಏನಾಯ್ತೋ ನೀ ಹುಟ್ಟಿ, ಸುಳ್ಳೆ ಹೊತ್ತುಗಳಿದೆ ಗಾಳಿಯ ಮೋಟಿ, ಸುಳ್ಳೆ ಹೊತ್ತುಗಳಿದೆ ಗಾಳಿಯ ಮೋಟಿ. ಪಾಮರ ಜನಮ ಇದು ಬಲು ಕೊಟ್ಟಿ, ಸ್ಥಿರವಿಲ್ಲದ ನೀ ಮನಿ ಕಟೀನಿ, ಸ್ಥಿರವಿಲ್ಲದ ನೀ ಮನಿ ಕಟಿ, ಗೋಜಿನೊಳಗೆ ಬಿದಿ ಉಪರಾಟಿ, ಗೋಜಿನೊಳಗೆ ಬಿದಿ ಉಪರಾಟಿ, ನುಂಗಿ ಬಿಡೋ ನೀ ಗುರು ನಿಷ್ಠಿ, ನುಂಗಿ ಬಿಡೋ ನೀ ಗುರು ನಿಷ್ಠಿ, ಗುರು ಮಹಾಂತನ. ಇದುವರೆಗೆ ಮಡಿವಾಳಯ ಎಸ್ ಕೊರಾಳಿ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 90%, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 85% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಹಗುರವಾಗಿ ಮಳೆಯ ನಿರೀಕ್ಷೆ ನಾವು ಮಾಡಬಹುದಾಗಿದೆ. ಈ ಮುನ್ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇವತ್ತಿನ ಕೃಷಿರಂಗ. ಇನ್ನು ನಾಳೆ ಕೃಷಿರಂಗ ಕಾರ್ಯಕ್ರಮದೊಳಗೆ ರೂಪಕ ರಸಗೊಬ್ಬರ, ರಚನೆ ಶೋಭಾ ಆರ್ ಪಾಟೀಲ್, ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ, ಸಮಯ 7:34 ಆಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ. ದೇಶ ಬೇರೆ, ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ. ವಂದೇ ವಂದೇ, ನಾವೆಲ್ಲರೂ ಒಂದೇ. ಈ ದೇಶಗಳು ಎಲ್ಲಿದ್ದರೂ ಭಾರತ ನಮ ಒಂದೇ. ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.